ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 or 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ಸಮಗ್ರ ಕೃಷಿ ಮತ್ತು ಮಿಶ್ರ ಕೃಷಿಯ ಕುರಿತು ರಾಜೇಶ್ ಪೂಜಾರಿ ಅವರೊಂದಿಗಿನ ಸಂದರ್ಶನ. ರಾಜೇಶ್ ಪೂಜಾರಿ ಅವರೇ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ತೋಟದ ಎದುರೇ ನಾವು ಇದ್ದೀವಿ ಇವತ್ತು. ಮಿಶ್ರ ಬೆಳೆಯನ್ನು ನೀವು ಬೆಳೀತಾ ಇದ್ದೀರಿ ಅಂತ ಕೇಳಿದ್ದೀವಿ. ಕಾಣ್ತಾ ಇದೆ ಕಾಳುಮೆಣಸು ಇದೆ, ಆಮೇಲೆ ಅಡಿಕೆ ಇದೆ, ಗೇರು ಕೃಷಿಯನ್ನು ಕೂಡ ನೀವು ಮಾಡ್ತಾ ಇರುವಂಥವ್ರು. ಈ ಮಿಶ್ರ ಕೃಷಿಯ ಒಂದು ಸೂಕ್ಷ್ಮಗಳು ಏನೇನು? ಮಿಶ್ರ ಕೃಷಿ ಅಂದರೆ ಇರುವ ಜಮೀನಿನಲ್ಲಿ ಮುಖ್ಯ ಬೆಳೆಯೊಟ್ಟಿಗೆ ಇತರ ಬೆಳೆಗಳನ್ನು ಸಹ ಇರುವ ಜಾಗ, ಇರುವ ಗಾಳಿ ಬೆಳಕು ಮತ್ತು ಮಣ್ಣಿನ ಉಪಯೋಗವನ್ನು ಬಳಸಿಕೊಂಡು ಮುಖ್ಯ ಬೆಳೆಯೊಟ್ಟಿಗೆ ಅಧಿಕ ಇತರ ಆದಾಯವನ್ನು ಪಡೆಯುವಂಥದ್ದು. ಅದರಲ್ಲಿ ನಾವು ತೆಂಗನ್ನು ಮುಖ್ಯ ಬೆಳೆಯಲ್ಲಿ ಅದಕ್ಕೆ ತೆಂಗಿಗೆ ಕಾಳುಮೆಣಸನ್ನು ಹಾಕಿದ್ದೇವೆ. ಮಧ್ಯದಲ್ಲಿ ಬಾಳೆ ಮತ್ತು ಕೊಕ್ಕೋಸದೊಟ್ಟಿಗೆ ಬೆಳೆಸ್ತಿದ್ದೇವೆ. ಹೆಚ್ಚು ಕಡಿಮೆ ಮುಖ್ಯ ಬೆಳೆಯಲ್ಲಿ ಎಷ್ಟು ಆದಾಯ ಬರ್ತದೆ ಅಷ್ಟೇ ಇನ್ಕಮ್ ಸಹ ಈ ಉಪ ಬೆಳೆಯಲ್ಲಿ ಅಥವಾ ಇದು ಮಿಶ್ರ ಬೆಳೆಯಲ್ಲಿ ಅಷ್ಟೇ ತೆಗಿಬೋದು ಅಂತಾರೆ. ಯಾವಾಗ ಒಂದು ವೇಳೆ ಈಗ ಮಾರ್ಕೆಟ್ ಏರುಪೇರಾದಾಗ ಈಗ ತೆಂಗು ಬೆಳೆ ಮುಖ್ಯ ಬೆಳೆ ಮಾಡ್ತಾ ಇದ್ದೇವೆ ಅಂದರೆ ತೆಂಗಿನ ಬೆಲೆ ಹೆಚ್ಚು ಕಡಿಮೆ ಇಳಿತಾದಾಗ ಅದು ಉಪ ಬೆಳೆಯಾದಂಥ ಈಗ ಕಾಳುಮೆಣಸು ಇರ್ಬೋದು, ಬಾಳೆ ಇರ್ಬೋದು, ಕೊಕ್ಕೋ ಇರ್ಬೋದು, ಅದರಲ್ಲಿ ಲಾಸನ್ನು ಅದು ತುಂಬಿಸ್ತದೆ ಅಂತ ಹೇಳ್ಬೋದು. ಈಗ ಸಾಮಾನ್ಯವಾಗಿ ಏಕ ಬೆಳೆಯಾಗಿ ಬೆಳೆದಾಗ ಅದಕ್ಕೆ ಬೇಕಾದಷ್ಟು ಗಾಳಿ ಬೆಳಕು ಗೊಬ್ಬರ ಎಲ್ಲ ಸಿಗ್ತದೆ. ಆದರೆ ಮಿಶ್ರ ಬೆಳೆಯಾಗಿ ಬೆಳೆದಾಗ ಬೇಕಾದಷ್ಟು ಗಾಳಿ ಬೆಳಕು ಸಿಗುವುದಿಲ್ಲ ಅನ್ನುವಂಥ ಒಂದು ಸಮಸ್ಯೆಯೂ ಕೂಡ ಬರೋದಿಲ್ವಾ? ಅಲ್ಲ, ಸಮಸ್ಯೆ ಅಂದರೆ ಆ ಮುಖ್ಯ ಬೆಳೆಗೆ ಪರ್ಯಾಯವಾಗಿ ಬೆಳೆ ಬೆಳೆಬಾರ್ದು. ಈಗ ತೆಂಗೊಟ್ಟಿ ಅಡಿಕೆ ಹಾಕಿದ ಸಮಸ್ಯೆ ಆಗುತ್ತೆ. ಆ ತೆಂಗು ಮೇಲೆ ಹೋದ್ಮೇಲೆ ಅದಕ್ಕೆ ಕಾಳುಮೆಣಸು ಹಾಕಿದಾಗ ಅದು ಮುಖ್ಯ ಬೆಳೆಗೆ ಏನು ಸಮಸ್ಯೆ ಆಗೋದಿಲ್ಲ. ಅದನ್ನ ತೆಂಗು ಮುಖ್ಯ ಬೆಳೆಯು ಹೆಚ್ಚು ಕಡಿಮೆ ಒಂದು 50-60% ಬಿಸಿಲನ್ನು ಉಪಯೋಗಿಸ್ಕೊಂಡು ಗಾಳಿ ಮತ್ತು ಬೆಳಕನ್ನು ಉಪಯೋಗಿಸ್ಕೊಳ್ತದೆ. ಈ ಇದು ಮುಖ್ಯ ಬೆಳೆ, ಅದು ಮಿಶ್ರ ಬೆಳೆ ಮಾಡುವಂಥದ್ದು ಅದರ ಉಳಿದ ಭಾಗವನ್ನು ಇರುವ ಜಮೀನಿನಲ್ಲೇ ಗಾಳಿ ಅದು ಬೆಳಕನ್ನು ಅದಕ್ಕೆ ಅಷ್ಟು ಬಿಸಿಲು ಈಗ ಕಾಳುಮೆಣಸಿಗೆ ಅಷ್ಟು ಬಿಸಿಲು ಬೇಕಾಗಿರೋದಿಲ್ಲ, ಸ್ವಲ್ಪ ಮದೆಯಲ್ಲೇ ಆಗಬೇಕಾಗತ್ತೆ. ಆಗ ಅವಾಗ ಅದನ್ನು ಲಾಭ ತೆಗಿಬೋದಂತ. ಈ ಒಂದು ಎಕರೆಯಲ್ಲಿ ಸಾಮಾನ್ಯವಾಗಿ ಒಂದು 520-550 ಅಡಿಕೆ ಗಿಡಗಳನ್ನು ಸಾಮಾನ್ಯವಾಗಿ ಹಾಕುವಂಥದ್ದು. ಇದರಲ್ಲಿ ಎಲ್ಲ ಮರಗಳಿಗೂ ಕೂಡ ಈ ಕಾಳುಮೆಣಸಿನ ಬಳ್ಳಿಯನ್ನು ಬಿಡಬಹುದು ಅಥವಾ ಒಂದು ಅರ್ಧಕ್ಕರ್ಧ ಮಾತ್ರ ಹಾಕುವಂಥದ್ದು ಹೇಗೆ? ಅಂದರೆ ನಾವು ಕಾಳುಮೆಣಸನ್ನು ನಾವು 500-550 ಗಿಡ ಹಾಕಿದಾಗ ಗ್ಯಾಪ್ ಬಿಟ್ಟು ಹಾಕಬೇಕಾಗತ್ತೆ ಕಾಳುಮೆಣಸು. ಕೆಲವೊಮ್ಮೆ ನಮ್ಮಲ್ಲೆಲ್ಲ 400-450 ಗಿಡ ಎಲ್ಲ ಹಾಕ್ತೇವೆ. ಆವಾಗ ಅಂದರೆ ಸ್ವಲ್ಪ ಹೆಚ್ಚಿಗೆ ಎಲ್ಲದಕ್ಕೆ ಹಾಕ್ಬೋದು, ಮೆಟ್ಲು ಒಂದೊಂದು ಗ್ಯಾಪ್ ಬಿಡಬೇಕಾಗತ್ತೆ. ಅಥವಾ ಈ ಮರ ಹತ್ತಿ ಕೊಯ್ಯುವುದಾದರೆ ಅಡಿಕೆಯನ್ನು ನಾವಲ್ಲಿ ಏನು ಮಾಡ್ತೇವೆ ಅಂದರೆ ಅಡಿಕೆಯನ್ನೆಲ್ಲ ದೋತೆಯಲ್ಲೇ ಕೊಯ್ಯುವುದು ಜಾಸ್ತಿ. ಮತ್ತು ಈ ತೋಟದ ಬಾರ್ಡ್ರಲ್ಲಿ ಜಾಸ್ತಿ ಕಾಳುಮೆಣಸನ್ನು ಯೂಸ್ ಮಾಡ್ತೇವೆ. ಸೆಂಟ್ರಲ್ಲಿ ಸ್ವಲ್ಪ ಗ್ಯಾಪ್ ಕೊಡ್ತೇವೆ. ಬಾರ್ಡ್ರಲ್ಲಿ ಕಂಪ್ಲೀಟ್ ಆಗಿ ಹಾಕಿದಾಗ ಈ ಸೂರ್ಯನ ನೇರ ಬಿಸಿಲು ಅಡಿಕೆ ಮಾಡೋಕ್ಕೂ ತಾಗೋದಿಲ್ಲ, ಮತ್ತೆ ಕಾಳುಮೆಣಸು ಸಹ ಒಳ್ಳೆ ಇಳುವರಿ ಸಿಗುತ್ತೆ. ಬಿಸಿಲು ಹೆಚ್ಚಾಗಿ ಬಿದ್ದಾಗ ಸ್ವಲ್ಪ ಇಳುವರಿ ಗಾಳಿ ಬೆಳಕಿಂದ ಇಳುವರಿ ಜಾಸ್ತಿ ಬರ್ತದೆ. ಈಗ ನೇರ ಬಿಸಿಲು ಬಿದ್ದರೆ ಮರವು ಕೂಡ ಟೊಳ್ಳಾಗುವಂಥ ಸಮಸ್ಯೆ ಸಮಸ್ಯೆ ಬರ್ತದೆ. ಅದಕ್ಕೆ ಅದಕ್ಕೊಂದು ರಕ್ಷಣೆ ಕೊಟ್ಟಾಗಾಯಿತು, ನಮಗೆ ಎಷ್ಟು ಆದಾಯ ಬಂದಾಗಾಯಿತು. ಈಗ ಕಾಳುಮೆಣಸಿನಲ್ಲಿ ಕೂಡ ಬಳ್ಳಿಯನ್ನು ಎಷ್ಟು ಎತ್ತರಕ್ಕೆ ಬಿಡಬೇಕು ಅಂತ, ಈಗ 20-30-40-50 ಬಿಡ್ಬೋದು ಅಥವಾ 15-20 ಫೀಟಿಗೆ ಅದರ ಏನಾದರೂ ಹತೋಟಿ ಮಾಡಬೇಕಾ? ಜಾಸ್ತಿ ಬಿಟ್ಟಷ್ಟು ಆದಾಯ ಜಾಸ್ತಿ, ಆದರೆ ಕಟಾವು ಮಾಡಲಿಕ್ಕೆಲ್ಲ ಕೆಲಸ ಜಾಸ್ತಿ. ಸ್ಪ್ರೇ ಮಾಡಬೇಕಾ, ಮರ ಹತ್ತಿ ಸ್ಪ್ರೇ ಮಾಡಬೇಕಾಗುತ್ತೆ. ಕಾಳುಮೆಣಸಿಗೂ ಕೆಳಗೆ ಹಾಕೊಂಡು ಸ್ಪ್ರೇ ಮಾಡಲಿಕ್ಕಾಗತ್ತೆ. ಈಗ ನಾವು ಕಾಳುಮೆಣಸು ಅಡಿಕೆಗೆ ಎಷ್ಟು ಸಹ ಸ್ಪ್ರೇ ಮಾಡ್ತೇವೆ ಅಷ್ಟೇ ಕಾಳುಮೆಣಸು ಸಹ ಸ್ಪ್ರೇ ಮಾಡಬೇಕಾಗತ್ತೆ. ಹಾಗಾಗಿ ಹೈಟ್ ಜಾಸ್ತಿ ಬಿಟ್ಟಷ್ಟು ನಮ್ಮ ಸ್ಪ್ರೇ ಮಾಡಲಿಕ್ಕೆಲ್ಲ ಕೆಲಸ ಜಾಸ್ತಿ ಆಗುತ್ತೆ. ಒಂದು 20-25 ಫೀಟ್ ಮ್ಯಾಕ್ಸಿಮಮ್, ಯಾಕಂದರೆ ನಾವು 20 ಫೀಟ್ ಏನು ಇಟ್ಟರೆ ಅದೆಲ್ಲ ಕೊಯ್ಲಿ ಈಸಿ ಆಗುತ್ತೆ. ಆದರೆ ಜಾಸ್ತಿ ಉದ್ದ ಎಷ್ಟು ತೆಂಗಿನ ಮರದಲ್ಲಿ ಈಗ 30-35 ಫೀಟ್ ಇಟ್ಟಷ್ಟು ಅದೇ ಜಾಸ್ತಿ ಬರ್ತದೆ, ಯಾಕಂದ್ರೆ ಬೀಳು ಜಾಸ್ತಿ ಇದ್ದಷ್ಟು ಕರೆ ಜಾಸ್ತಿ ಬರುವಂಥದ್ದು. ಆ ಲೆಕ್ಕದಲ್ಲಿ ಸ್ವಲ್ಪ ಕಡಿಮೆ ಇಟ್ಟರೆ ನಮಗೆ ಮೇಂಟೈನ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ. ಈಗ ಕಾಳುಮೆಣಸು ನೆಡುವಂತಹ ಸಂದರ್ಭದಲ್ಲಿ ಒಂದು ಅಡಿಕೆ ಮರವು ಅಥವಾ ಒಂದು ತೆಂಗಿನ ಮರಕ್ಕೆ ಒಂದೇ ಬುಡ ನೆಡುವಂಥದ್ದು ಅಥವಾ ಸುತ್ತಲೂ ನೆಡುವಂಥದ್ದು? ನಾವು ಅಡಿಕೆ ಮರಕ್ಕಾದ್ರೆ 2 ಬಳ್ಳಿನ ನೆಡ್ತೇವೆ. ತೆಂಗಿಗಾದ್ರೆ 3-4 ಬಳ್ಳಿ ನೆಟ್ಟರೆ ಸ್ವಲ್ಪ ಗ್ರೋತ್ ಫಾಸ್ಟ್ ಹೋಗುತ್ತೆ ಅಂತ ಅಷ್ಟೇ. ಹಾಂ, ಒಂದೇ ಬಳ್ಳಿ ನೆಟ್ಟಾಗ ಅದು ಏನು ಹೆಡೆ ಎಲ್ಲ ಬಿದ್ದು ಅಥವಾ ಗೊನೆ ಬಿದ್ದು ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ನಾವು ಸಹ ಏನ್ ಮಾಡಿದ್ದೇವೆ ಅಂದ್ರೆ ಈ ಸಪರೇಟ್ ಈ ಗೊಬ್ಬರ ಗಿಡ ಅಂತೇವಲ್ಲ ಗಿಡಿಸಿದ್ಯಾ, ಅದನ್ನು ಸಹ ಒಂದು 250 ಗಿಡ ನೆಟ್ಟು ಅದಕ್ಕೆ ಸಪರೇಟ್. ಯಾಕಂದ್ರೆ ತೆಂಗು ಅಡಿಕೆಯಲ್ಲಿ ಒಂದು 20% ಫಸಲು ನಷ್ಟ ಆಗುತ್ತೆ, ಈ ಹೆಡೆ ಬೀಳುವಂತದ್ದು, ಗೊನೆ ಬೀಳುವಂತದ್ದು, ಇದರಿಂದಾಗ ಗೊನೆಯನ್ನು ಒಚ್ಚಿಕೊಂಡು ಬರ್ತದೆ ಕೆಲವೊಮ್ಮೆ. ಅದಕ್ಕಾಗಿ ಒಂದು ಸಪರೇಟ್ ಒಂದು ಡೆಮೋ ಅಂತೇಳಿ ಒಂದು 250 ಗಿಡ ಗಿಡಿಸಿದೆ. ಗಿಡಕ್ಕೆ ಕಾಳುಮೆಣಸಿನ ಬೆಳೆ ಅನ್ಸಿದೆ, ಅಂದ್ರೆ ಸಪರೇಟ್ ಕಾಳುಮೆಣಸನ್ನು ಮುಖ್ಯ ಬೆಳೆಯಾಗಿ ಮಾಡುವಂತ ಆತರ. ಅದು ಎಷ್ಟು ಸಮಯ ಆಯ್ತು ಇವಾಗ ಹಾಕಿ? ಒಂದು ವರ್ಷ ಆಗಿದೆ. ಹೇಗಿದೆ ಬೆಳವಣಿಗೆ? ಬೆಳವಣಿಗೆ ತೊಂದರೆ ಒಳ್ಳೆ ಬಂದಿದೆ. ಅದೇ ಗಿಡಿಸಿದ ಸೊಪ್ಪು ವರ್ಷ ಒಂದು 2-3 ಸರಿ ಅದಕ್ಕೆ ಗೊಬ್ಬರವಾಗಿ ಪ್ರೂನಿಂಗ್ ಮಾಡಿ ಹಾಕ್ತೇವೆ. ಈಗ ಪ್ರತ್ಯೇಕವಾಗಿ ಗ್ಲೇಸಿಡಿಯಾ ನೆಟ್ಟು ಬೆಳೆಸುವುದಿದ್ರೆ ಎಷ್ಟು ಎತ್ತರಕ್ಕೆ ಬಿಡಬಹುದು? 7 ಫೀಟ್. ನಾವು ಯಾಕಂದ್ರೆ ಅದು ಪ್ರೂನಿಂಗ್ ಮಾಡ್ಲಿಕ್ಕೆ ಅಥವಾ ಅದನ್ನ ಕಾಳುಮೆಣಸನ್ನು ಕೊಯ್ಲಿಕ್ಕೆ ಎಲ್ಲ ಕೆಳ ನೆಲದಲ್ಲಿ ನಿಂತ್ಕೊಂಡೇ ಕಟಾವು ಮಾಡುತ್ತಾರ. ಈ ಪದ್ಧತಿ ಅನುಸರಿಸಿದವರನ್ನ ಬೇರೆ ನೋಡಿದ್ರ ನೀವು? ಇಲ್ಲ, ಬೇರೆ ನೋಡ್ಲಿಲ್ಲ. ಐಡಿಯಾ ನೋಡುವಂತ ಮಾಡಿದ್ದು, ಯಾಕಂದ್ರೆ ನಾವು ಮತ್ತೊಂದು 4 ಈ ವೇಸ್ಟ್ ಕಂಬ ಇದೆಲ್ಲ, ಯಾವುದು ಕಾಂಕ್ರೀಟ್ ಕಂಬ, ಆ ಕಂಬದಲ್ಲಿ ವಿಯೆಟ್ನಾಂ ಮಾದರಿ ಟೈಪ್ ಮಾಡಿದ್ದೇವೆ. ಸುತ್ತಲೂ ಮೆಶ್ ಹಾಕಿ ಮಾಡಿದಂಥದ್ದು. ಮೆಶ್ ಒಳಗಡೆ ಅಲ್ಲಿ ಕಬ್ಬಿಣ ಮೆಶ್ ಹಾಕ್ತಾರೆ, ನಾವು ಫೈಬರ್ ಮೆಶ್ ಹಾಕಿ ಅದರ ಮಿಡ್ಲಲ್ಲಿ ತೆಂಗಿನ ನಾರಿನ ಸಿಪ್ಪೆಯನ್ನು ಹಾಕಿ ಮಾಡಿದಂಥದ್ದು. ಅದರಿಂದ ಏನಂದ್ರೆ ಒಂದೇ ವರ್ಷದಲ್ಲಿ ಇಡು ಬರ್ತದೆ, ಅದೇ ಒಂದೇ ವರ್ಷದಲ್ಲಿ ಆದಾಯ ಬರ್ತದೆ ಅಂತಾರೆ. ಮತ್ತೆ ಅದಕ್ಕೆ ಡ್ರಿಪ್ ಕಲೆಕ್ಷನ್ ಕೊಟ್ಟಿದ್ದರಿಂದ ಒಂದೇ ವರ್ಷದಲ್ಲಿ ಒಳ್ಳೆ ರೀತಿ ಗ್ರೋತ್ ಆಗಿ ಒಳ್ಳೆ ರೀತಿ ಬೆಳವಣಿಗೆ ಆಗಿದೆ ಅದ್ರಲ್ಲಿ. ಈಗ ಕಾಳುಮೆಣಸಿನಲ್ಲಿ ಕೂಡ ಕಸಿ ಗಿಡ ಇದೆ, ಪಣಿಯೂರು ಇದೆ, ನೀವು ಹಾಕೊಂಡಿರೋ ತಳಿ ಯಾವುದು? ನಾವು ಪಣಿಯೂರು ಮತ್ತೆ ಅದರಲ್ಲಿ ಪಣಿಯೂರು 1 ಮತ್ತು ಪಣಿಯೂರು 8 ಅದೆಲ್ಲ ಯೂಸ್ ಮಾಡಿದ್ದೇವೆ. ಅದರೊಟ್ಟಿಗೆ ಸಹ ಹಿಪ್ಪಲಿ ಕಸಿ ಮಾಡಿದಂತ ಬಳ್ಳಿಯನ್ನು ಸಹ ಯೂಸ್ ಮಾಡಿದ್ದೇವೆ. ಇದರ ಅನುಭವದ ಬಗ್ಗೆ ಹೇಳಿಗ, ಈ ಕಸಿ ಗಿಡದ ಒಂದು ವಿಶೇಷತೆ ಏನು ಮತ್ತೆ ಯಾವ ರೀತಿ ಇದು ಅನುಕೂಲ ಆಗಿದೆ? ಕಸಿ ಗಿಡದ ಅನುಕೂಲತೆ ಇದೆ ಅಂದ್ರೆ ರೋಗಗಳು ಸ್ವಲ್ಪ ಮಣ್ಣಿನಿಂದ ಬೇರಿನಿಂದ ಬರುವಂತ ರೋಗಗಳನ್ನು ತಡೆಗಟ್ಟುತ್ತೆ. ಆದರೆ ಸ್ವಲ್ಪ ಮೇಂಟೆನೆನ್ಸ್ ಇದೆ ಅದಕ್ಕೆ, ಯಾಕಂದ್ರೆ ಎಷ್ಟು ಈ ಕಸೆ ಗಿಡದ ಬುಡದಲ್ಲಿರೋ ಹಿಪ್ಪಲಿ ಗಿಡದ ಎಷ್ಟು ಗಿಡ ಬರ್ತಾ ಇರ್ತದೆ ಅದನ್ನು ತೆಗಿತಾ ಇರಬೇಕಾಗತ್ತೆ. ಆದರೆ ಈ ನೇರವಾಗಿ ನೆಟ್ಟರಲ್ಲಿ ಆ ಸಮಸ್ಯೆ ಇಲ್ಲ. ಆದರೆ ನೇರವಾಗಿ ನೆಟ್ಟದಲ್ಲಿ ರೋಗದ ಸ್ವಲ್ಪ ಬಾಧೆ ಜಾಸ್ತಿ, ಮಣ್ಣಿನಿಂದ ಬರುವಂಥ ರೋಗಗಳು ಜಾಸ್ತಿ. ಅದಕ್ಕೆ ನಾವು ಸ್ವಲ್ಪ ಇದು ಬೋರ್ಡ ದ್ರಾವಣವನ್ನು ಪ್ರತಿ ವರ್ಷದಲ್ಲಿ 3 ಬಾರಿ ಹಾಕ್ತಾ ಇರಬೇಕು, ಮತ್ತು ಬೇವಿನ ಹಿಂಡಿಯನ್ನು ಸ್ವಲ್ಪ ಯೂಸ್ ಮಾಡಿದರೆ ರೋಗವನ್ನು ಸಹ ಕಂಟ್ರೋಲ್ ಮಾಡ್ಬೋದು. ಟ್ರೈಕೋಡರ್ಮ್ ಏನಾದ್ರು ಉಪಯೋಗಿಸ್ತೀರಾ? ಟ್ರೈಕೋಡರ್ಮ್ ಒಂದು 3-4 ವರ್ಷದಿಂದ ಯೂಸ್ ಮಾಡ್ತೈತೆ. ಹೇಗಿದ್ರೆ ಬಳಕೆ ಮಾಡುವಂಥದ್ದು? ಬಳಕೆ ಅಂದರೆ ಸ್ವಲ್ಪ ಕೊಳೆತು ಹದವಾದ ಗೊಬ್ಬರದಲ್ಲಿ ಅಥವಾ ಬೇವಿನ ಹಿಂಡಿ ಒಟ್ಟಿಗೆ ಟ್ರೈಕೋಡರ್ಮ್ ಮಿಕ್ಸ್ ಮಾಡಿ ಒಂದು 4 ಇಂಚು ದಪ್ಪದಲ್ಲಿ ಹಾಕಿಡುವಂಥದ್ದು. ಒಂದು ವಾರ ಸ್ವಲ್ಪ ನೀರು ತುಂಬಿಸಿ ಅದನ್ನು ಸ್ವಲ್ಪ ಮಿಶ್ರ ಮಾಡಿ ಇಡಬೇಕು. ಅಂದರೆ 7 ದಿನಕ್ಕೊಮ್ಮೆ ಅದನ್ನು ಮಗುಚಿ ಹಾಕ್ತಾ ಇರಬೇಕಾಗತ್ತೆ. ಆವಾಗ ಅಂದರೆ ಅಲ್ಲಿ ಬಿಸಿ ಹೀಟ್ ಹೇಳುವುದಿಲ್ಲ. ಅವು ಜೀವಾಣು ವೃದ್ಧಿ ಆದಮೇಲೆ ಒಂದು 15 ದಿನ ಆದಮೇಲೆ ಪ್ರತಿ ಮರಕ್ಕೆ 1 ಕೆಜಿ ಆಗೋಷ್ಟು ಹಾಕುವಂಥದ್ದು. ಯಾವ ಸಮಯದಲ್ಲಿ ಹಾಕೋದಿದು? ಅದು ಸ್ವಲ್ಪ ಮಾಯಿಶ್ಚರ್ ಇರುವ ಟೈಮಲ್ಲಿ ಹಾಕಿದ್ರೆ ಒಳ್ಳೇದು. ಈಗ ಮಳೆಗಾಲದ ಮೊದಲು ಅಥವಾ ಈಗ ಮಳೆ ಬಿಟ್ಟು ನಮ್ಮ ನೀರಾವರಿ ಇದ್ದಲ್ಲಿ ಯಾವ ಬೇಕಾದ್ರೂ ಹಾಕ್ಬೋದು. ಅಂದರೆ ಅವು ವೃದ್ಧಿ ಆಗಬೇಕಾದ್ರೆ ಬುಡದಲ್ಲಿ ಸಾವಯವ ಅಂಶ ಇರಬೇಕು ಮತ್ತು ಮಾಯಿಶ್ಚರ್ ಅಂಶ ಇರಬೇಕಾಗತ್ತೆ. ಈಗ ಅಡಿಕೆ ಅಥವಾ ತೆಂಗನ್ನು ನೀವು ಆಧಾರವಾಗಿ ಇಟ್ಟುಕೊಂಡು ಕಾಳು ಮೆಣಸಿನ ಕೃಷಿ ಮಾಡ್ತಾ ಇದ್ರಿ. ಈಗ ಕಾಡು ಮರಗಳಿಗೆ ಈಗ ಹಲಸಿನ ಮರವು, ಮಾವಿನ ಮರವು ಅಂಥದ್ದಕ್ಕೂ ಕೂಡ ಬಿಟ್ಟಿದ್ದೀರಾ? ಅದು ಬಿಟ್ಟಿದ್ದೇವೆ. ಅದು ನಮ್ಮ ತೋಟದ ಬಾರ್ಡರ್ ಅಲ್ಲಿ ಎಲ್ಲ ಇಟ್ಟಿದ್ದೇವೆ. ಅದು ತೋಟ ಮಿಡ್ಲಲ್ಲಿ ಕಾಡು ಬೆಳೆ ಮರ ಇಡ್ಲಿಕ್ಕೆ ಆಗುದಿಲ್ಲ, ಬಾರ್ಡರ್ ಅಲ್ಲೆಲ್ಲ ಅದೇ ತರ ಮಾಡಿದ್ದೇವೆ. ಅದಕ್ಕೇನು ವಿಶೇಷ ಗೊಬ್ಬರ ಎಲ್ಲ ಕೊಡ್ತೀರಾ ಅದಕ್ಕೂ? ಅದಕ್ಕೆ ಕಾಳು ಮೆಣಸಿನ ಸ್ವಲ್ಪ ಕೊಡ್ತೇವೆ. ಹೌದು, ಬೇವಿನ ಹಿಂಡಿ ಅಥವಾ ಸಗಣಿ ಗೊಬ್ಬರ ಹೀಗೆಲ್ಲ ಸ್ವಲ್ಪ ಕೊಡ್ತೇವೆ. ಮತ್ತೆ ಬಯೋಡೈಜೆಸ್ಟನ್ನು ಯೂಸ್ ಮಾಡುವಂಥದ್ದು, ಹಟ್ಟಿದೊಳಗೆ ನೀವು ಸೀದಾ ಬಯೋಡೈಜೆಸ್ಟ್ ಹೋಗುತ್ತೆ, ಅದರಲ್ಲಿ ಫಿಲ್ಟರ್ ಆಗಿ ಮತ್ತೊಂದು ಕಂಪಾರ್ಟ್ಮೆಂಟ್ ಹೋಗುತ್ತೆ. ಅಲ್ಲಿಂದ ಸ್ಲರಿ ಪಂಪ್ ಮೂಲಕ ನೇರವಾಗಿ ಮರದ ಬುಡಕ್ಕೆ ಕೊಡುವಂತ, ಇಲ್ಲ ಬೇಸಿಗೆ ಮಳೆಗಾಲದಲ್ಲಿ ನೇರವಾಗಿ ಮರದ ಬುಡಕ್ಕೆ ಕೊಡ್ತೇವೆ, ಬೇಸಿಗೆಯಲ್ಲಿ ಸ್ಪ್ರಿಂಕ್ಲರ್ ಒಟ್ಟಿಗೆ ಮಿಕ್ಸ್ ಆಗಿ ಕೊಡ್ತೇವೆ. ಈಗ ಕೃಷಿ ತ್ಯಾಜ್ಯಗಳು ಅಂತ ಹೇಳ್ತೀವಲ್ಲ, ಈಗ ಅಡಿಕೆಯ ಸೋಗೆ ಆಗ್ಬೋದು ಅಥವಾ ತೆಂಗಿನ ಮಡ್ಲ ಆಗ್ಬೋದು, ಇಂಥದ್ರೆಲ್ಲ ಮರುಬಳಕೆ ಎಲ್ಲ ಹೇಗೆ ಮಾಡ್ತೀರಿ? ಮರುಬಳಕೆ ನಾವು ಅದನ್ನು ಮತ್ತೆ ಸಪರೇಟ್ ಎರೆಗಳ ತೊಟ್ಟಿಗೆ ತಂದು ಮಾಡೋದು ಕಡಿಮೆ, ನೇರವಾಗಿ ಮರದ ಸುತ್ತಲೇ ಹೊದಿಕೆಯಾಗಿ ಹಾಕ್ತೇವೆ. ಅದಕ್ಕೆ ಇದು ನೀರು ಯಾವುದು ಸ್ಲರಿ ನೀರು ಬಿಡುವುದರಿಂದ ಅಲ್ಲೇ ಅದು ಕಾಂಪೋಸ್ಟ್ ಆಗಿ ಎರೆಗಳಿಗೆ ಅಲ್ಲೇ ಉತ್ಪತ್ತಿ ಆಗ್ತವೆ. ಆಮೇಲೆ ಈಗ ಅಡಿಕೆಯಲ್ಲಿ ವಿಶೇಷವಾಗಿ ಮಳೆಗಾಲದಲ್ಲಿ ಕೊಳೆ ರೋಗದ ಸಮಸ್ಯೆ ಇರ್ತದೆ, ಇದರ ಒಂದು ನಿರ್ವಹಣೆಯನ್ನು ಹೇಗೆ ಮಾಡ್ತೀರಿ? ಅದು ನಿರ್ವಹಣೆ ಅಂದ್ರೆ ಹೆಚ್ಚಿಗೆ ನಮ್ಮಲ್ಲೆಲ್ಲ ನಾವೇ ಮಾಡುವಂಥದ್ದು ರೈತರ ಎಲ್ಲದು. ಏನಂದ್ರೆ ಮಳೆಗಾಲ ಸ್ಟಾರ್ಟ್ ಆಗ್ಲಿಕ್ಕಿಂತ ಮೊದಲು ಮೇ ಎಂಡ್ ಅಥವಾ ಜೂನ್ ಫಸ್ಟಿಗೆ ಬೋಡ ಸಿಂಪರಣೆ ಮಾಡುವಂಥದ್ದು, ಮತ್ತೆ ಪ್ರತಿ ತಿಂಗಳಿಗೆ ಅದು 25 ದಿನದಿಂದ 35 ದಿನ ಮಿಡ್ಲಲ್ಲಿ ಯಾವಾಗ ಮಳೆ ಕಡಿಮೆ ಇದೆ ಆ ಟೈಮಲ್ಲಿ ಬೋಡ ಸಿಂಪರಣೆ ಮಾಡುವಂಥದ್ದು ಪ್ರತಿ ತಿಂಗಳು. ವರ್ಷದಲ್ಲಿ ಜೂನಲ್ಲಿ ಸ್ಟಾರ್ಟಿಂಗಲ್ಲಿ ಮಾಡಿದ್ರೆ ಜುಲೈ ಫಸ್ಟಲ್ಲಿ ಆಗಸ್ಟ್ ಫಸ್ಟಲ್ಲಿ 3 ಟೈಮ್ ಕಂಟಿನ್ಯೂ ಮಾಡಬೇಕಾಗತ್ತೆ. ಈ ವರ್ಷದ ಮಳೆಯಿಂದಾಗಿ ಯಾವ ರೀತಿಯ ತೊಂದರೆ ಆಗಿದೆ ನಿಮಗೆ? ಈ ವರ್ಷ ಮಳೆ ಅಂದರೆ ಬೋರ್ಡ್ ಇದು ನಮ್ಮದ ತೋಟದಲ್ಲಿ ಅಷ್ಟು ಕೊಳೆ ಅಂತ ಬಂದಿಲ್ಲ, ಆದರೆ ಮಳೆ ಸ್ಟಾರ್ಟ್ ಆಗ್ಲಿಕ್ಕೆ ಬೇಗ ಬಂದಿದ್ದ ಕಾರಣ ಅಂದ ಮಿಳಿ ಉದುವಂಥ ಸಮಸ್ಯೆ ಬಂದಿದೆ. ಅಂದ್ರೆ ಈಗ ವಿಶೇಷವಾಗಿ ಇದಕ್ಕೆ ಪೊಟ್ಯಾಶ್ ಅಂತ ಏನಾದರೂ ಪೂರಕ ಕೊಡ್ತೀರಾ? ನಾವು ಹೆಚ್ಚಿಗೆ ಇದು ಬಯೋಡೈಜೆಸ್ಟ್ ಯೂಸ್ ಮಾಡೋದ್ರಿಂದ ಬೇರೆ ರಾಸಾಯನಿಕ ಗೊಬ್ಬರ ಹೆಚ್ಚು ಯೂಸ್ ಮಾಡಲ್ಲ. ಆದ್ರೆ ಪೊಟ್ಯಾಶ್ ಅನ್ನು ವರ್ಷದಲ್ಲಿ ಎರಡು ಸಲ ಕೊಡ್ತೇವೆ, ಒಂದು ಅಕ್ಟೋಬರ್ ಟೈಮಲ್ಲಿ ಮತ್ತೊಂದು ಮೇ ಅಥವಾ ಜೂನ್ ಟೈಮಲ್ಲಿ. ಸುಡುಮಣ್ಣು ಮಾಡ್ತೀರ ಅಥವಾ ಪೊಟ್ಯಾಶ್ ಕೊಡ್ತೀರ? ಸುಡುಮಣ್ಣು ಮಾಡ್ತಿರಲ್ಲ, ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸುಡುಮಣ್ಣು ಮಾಡ್ಲಿಕ್ಕೆ ಆಗ್ತಿಲ್ಲ, ಹಾಗಾಗಿ ಇದು ಪೊಟ್ಯಾಶ್ ಅನ್ನು ಮಾತ್ರ ಯೂಸ್ ಮಾಡುವಂಥದ್ದು. ಮಿಶ್ರ ಬೆಳೆ ಅಲ್ಲದೆ ನೀವು ಗೇರು ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ ಅಂತ ಕೇಳಿದ್ರು, ಇದ್ರ ಬಗ್ಗೆ ಹೇಳಿ. ಗೇರು ಕೃಷಿ ಅಂದರೆ ನಾವು ಒಂದೇ ಬೆಳೆಯನ್ನು ಮಾಡಿದ್ರೆ, ಈಗ ಅಡಿಕೆ ಆಕ್ಚುಲಿ ನೀರಾವರಿ ವ್ಯವಸ್ಥೆ ಉಂಟು ನಮಗೆ, ಅದು ಸಹ ಗೇರು ಬೆಳೆಯನ್ನು ಸಪ್ರೇಟ್ ಒಂದು ಎಕರೆ ನಾವು ಮಾಡಿದ್ರೆ, ಯಾಕಂದರೆ ಈ ಅಡಿಕೆದು ಕೆಲವೊಮ್ಮೆ ಬ್ಯಾನ್ ಆಗುತ್ತೆ ಅಂತ ಇರ್ತವೆ. ರೈತ ಆದವನು ಅವನು ಪರ್ಯಾಯ ಬೆಳೆ ಇರಬೇಕನ್ನೋ ಉದ್ದೇಶದಿಂದ ನೀರಾವರಿ ಇದ್ದರೂ ಸಹ ಒಂದು ಎಕರೆ ಜಾಗದಲ್ಲಿ ಗೇರನ್ನು ಸಹ ನೋಡುವ. ಅದಕ್ಕೆ ಯಾವಾಗ ಮಾರ್ಕೆಟ್ ಇಲ್ಲ ಅಂತಿಲ್ಲ, ಯಾಕೊಂದು ತಿನ್ನುವಂಥ ಆಹಾರ ವಸ್ತು ಆದ ಕಾರಣ ಅದಕ್ಕೆ ಒಂದು ಎಕರೆ ಗೇರನ್ನು ಸಹ ಮಾಡಿದ್ದೇವೆ. ಅದನ್ನು ಈಗ ಪ್ರತ್ಯೇಕವಾಗಿ ನೆಡುವಾಗ ನೀವು ಹೆಚ್ಚು ಅಂತರವನ್ನು ಕೊಟ್ಟಿರುವಂಥದ್ದು, ಹತ್ತಿರ ನೆಟ್ಟಿರುವಂಥದ್ದು? ನಾನು ಒಂದು ಅಂತರ ಸ್ವಲ್ಪ ಕಡಿಮೆ ಕೊಟ್ಟಿದ್ದೆ, ಅಂದರೆ ಒಂದು ಎಕರೆಯಲ್ಲಿ ಹೆಚ್ಚುವಲ್ಲಿ ಅವರು 80 ಗಿಡ 60-80 ಗಿಡ ಅಂತಾರೆ, ನಾವು 100 ಗಿಡ ತನಕ ನೆಟ್ಟಿದ್ದೇವೆ. ಅಂದರೆ ಅಂತರ ಹತ್ತಿರ ಹತ್ರ ಇಟ್ಟು ಅದನ್ನು ಪ್ರೂನಿಂಗ್ ಮಾಡ್ತಾ ಇರುವಂಥದ್ದು ಆ ಮೆಥಡಲ್ಲಿ. ಮತ್ತೆ ಮೊದಲ 3 ವರ್ಷದಲ್ಲಿ ಮಿಡ್ಲಲ್ಲಿ ಶುಂಠಿ ಮತ್ತೆ ಸಾಂಬ್ರಾಣಿ ಎಲ್ಲ ಉಪ ಬೆಳೆಯಲ್ಲ ಮಾಡಿದ್ದೇವೆ ಅದರಲ್ಲಿ. ಈಗ ಇದರ ನಿರ್ವಹಣೆ ಅಂದ್ರೆ ಹೇಗೆ? ಈಗ ಗೇರು ಗಿಡದ ನಿರ್ವಹಣೆ ಅಂದ್ರೆ ಪ್ರೂನಿಂಗ್ ಮಾಡೋದು, ಪ್ರೂನಿಂಗ್ ಅಂದ್ರೆ ಅದ ಹಳೆ ಗೆಲ್ಲುಗಳು ಸಹ ಮತ್ತೆ ಸ್ಟ್ರೈಟ್ ಹೋಗೋ ಗೆಲ್ಲವನ್ನು ಪ್ರೂನಿಂಗ್ ಮಾಡ್ತಿರ್ಬೇಕು. ಒಂದು ಆಕಾರ ಕೊಡ್ಬೇಕು ಗಿಡಕ್ಕೆ, ಕಾಂಡದಲ್ಲಿ ನೆಲದಲ್ಲಿ ಹೋಗುವಂತ ಗೆಲ್ಲನ್ನೆಲ್ಲ ಪ್ರೂನಿಂಗ್ ಮಾಡಿದ್ರೆ ನಮಗೆ ಬೀಜವನ್ನು ಆಯ್ಕೆ ಮಾಡ್ಲಿಕ್ಕೆಲ್ಲ ಈಸಿ ಆಗುತ್ತೆ. ಈಗ ಸಾಮಾನ್ಯ 1 ಎಕರೆ ಪ್ರದೇಶದಲ್ಲಿ ನೀವು 100 ಗಿಡ ನೆಟ್ಟರೆ ಸಾಮಾನ್ಯ ಎಷ್ಟು ಇಳುವರಿ ಬರಬಹುದು? ಒಂದು ಗಿಡ ಸಹ ಒಂದು 4 ವರ್ಷ ಆದ ನಂತರ ಒಂದು ಗಿಡದಲ್ಲಿ ಒಂದು 5-10 ಕೆಜಿ ಇಳುವರಿ ತೆಗಿಬಹುದು. ಒಂದು 80 ಗಿಡ ಅಥವಾ ನಮ್ಮದಲ್ಲಿ ಸ್ವಲ್ಪ ಡೆನ್ಸಿಟಿ ಜಾಸ್ತಿ ಇದೆ, ಹಾಗಾಗಿ 100 ಗಿಡ ಹಾಕಿದ್ದೇವೆ. ಅದಕ್ಕಿಂದ 5-10 ಕ್ವಿಂಟಲ್ ತನಕ ತೆಗಿಬಹುದು. ಅಂದ್ರೆ ಅದಕ್ಕೆ ನಮ್ಮಲ್ಲಿ ಇಲ್ಲಿ ಟೀ ಸೊಳ್ಳೆ ಇದೆಲ್ಲ ಬಾಧೆ ಇರ್ತದೆ, ಅದಕ್ಕೆ ನಾವು ಡಿಸೆಂಬರಿಂದ ಜನವರಿ ತನಕ ಪ್ರತಿ ತಿಂಗಳು ಸ್ಪ್ರೇ ಮಾಡಿದೆ. ಹೊಸ ಚಿಗುರು ಬಂದಾಗ ಸ್ಪ್ರೇ ಮಾಡಬೇಕಾಗತ್ತೆ. ಕರೆಕ್ಟ್. ಕಾಂಡ ಕೊರಿಯುವಂತ ಹುಳ ಸಮಸ್ಯೆ, ಕಾಂಡಗಳ ಸಮಸ್ಯೆ ಉಂಟು. ಅದಕ್ಕೆ ಈ ಸತಿ ನಮ್ದು ಬರಲಿಲ್ಲ, ನಾಳೆಗೆ ನಟ್ಟು 4 ವರ್ಷ ಆದಷ್ಟೇ. ಆದ್ರೆ ಅದಕ್ಕೆ ಅದು ತೋಟ ಸ್ವಲ್ಪ ಕ್ಲೀನ್ ಆಗಿಡ್ಬೇಕು, ಮತ್ತೆ ಸುಣ್ಣ ಇದೆಲ್ಲ ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಕಡಿಮೆ ಬರ್ತದೆ ಅಂತ ಇದ್ದಾರೆ. ಗೇರು ಗಿಡಕ್ಕೆ ಗೊಬ್ಬರ ಹೇಗೆ ಕೊಡ್ತೀರಿ? ಬೇರೆ ಗೊಬ್ಬರ ಅಂದ್ರೆ ನಮ್ದು ಈ ಸತರಿಗೆ ಬೇರೆ ಗೊಬ್ಬರ ಏನು ಹೆಚ್ಚಿಗೆ ಕೊಡ್ಲಿಕ್ಕೆ ಹೋಗಿಲ್ಲ, ಯಾಕಂದ್ರೆ ಅದು ಮಿಡ್ಲಲ್ಲಿ ಶುಂಠಿ ಮತ್ತೆ ಅರಸಿನೆಲ್ಲ ಇದು ಮಾಡಿದ ಉಪ ಬೆಳೆ ಮಾಡಿದ್ರಿಂದ ಅದೇ ಗೊಬ್ಬರವನ್ನು ಅದು ಹೀರ್ಕೊಳ್ತಾ ಇರ್ತಾರೆ. ಈಗ ಇನ್ನು ಪ್ರತಿ ವರ್ಷ ಪೊಟಾಶ್ ಇದನ್ನು ಕೊಡ್ಬೇಕಂತ ಇದ್ದೇವೆ. ಈಗ ಗೇರು ಮರಕ್ಕೆ ನೀರಾವರಿ ವ್ಯವಸ್ಥೆ ಮಾಡಿದ್ರೆ ಹೆಚ್ಚು ಇಳುವರಿ ಬರ್ತದ? ಅದು ಬರ್ತದಂತೆ, ನಾನು ಇನ್ನು ನೋಡ್ಬೇಕು. ಯಾಕಂದ್ರೆ ನಮ್ಮಲ್ಲಿ ಈಗ ನೀರಾವರಿ ಜಾಸ್ತಿ ಕೊಡೋ ಸಮಸ್ಯೆ, ಇನ್ನೊಂದು ಸಮಸ್ಯೆ ಏನಂದ್ರೆ ಅದು ಗಿಡ ಹೆಚ್ಚು ಸೊಕ್ಕಿದ್ರೆ ಗಾಳಿಯಲ್ಲಿ ಇಷ್ಟು ಗೆಲ್ಲಲ್ಲ ಇಷ್ಟಾಗಿ ಹೋಗುತ್ತೆ, ಸ್ವಲ್ಪ ಡ್ರೈ ವಾತಾವರಣ ಇರಬೇಕಾಗತ್ತೆ. ಆಮೇಲೆ ಈಗ ತೆಂಗಿನ ಕೃಷಿಯ ಬಗ್ಗೆ ಹೇಳಿ. ಸಾಮಾನ್ಯವಾಗಿ ಈಗ ನುಸಿ ಪೀಡೆ ಅಂತ ಒಂದು ಸಮಸ್ಯೆ ಬರಬಹುದು ಅಥವಾ ಮಂಗಗಳ ಕಾಟ ಇರಬಹುದು, ಇಂಥದ್ದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ತೀರಿ? ಮಂಗದಲ್ಲೇ ಅಂದ್ರೆ ನಮ್ಮ ಹೆಚ್ಚಲ್ಲಿ ನಾಯಿ ಇದ್ದಾವೆ, 4 ನಾಯಿ ಇದ್ದಾವೆ, ಅವೇ ಪ್ರೊಟೆಕ್ಷನ್ ಬರ್ತದೆ. ಮೇನ್ ಮಂಗನಿಗೆ ಏನಂದ್ರೆ ನಮ್ಮ ತೋಟಕ್ಕೆ ಡೈರೆಕ್ಟ್ ಆಗಿ ಜಂಪ್ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ದು ಇಲ್ಲಿ ಕಾಡು ಪ್ರದೇಶ ಆದ್ರಿಂದ ನಮ್ದು ಬಾರ್ಡರ್ ಲಾಸ್ಟ್ ಇರುವಂತದ್ದು, ಆದ್ರೆ ಮಂಗನ ಹಾವಳಿ ಎಷ್ಟು ಜಾಸ್ತಿ ಇರ್ತದೆ ಆಕ್ಚುಲಿ. ಆದ್ರೆ ನಮ್ಮಲ್ಲೇನು ಜಸ್ಟ್ ಮರದಿಂದ ಮರ ಜಂಪ್ ಮಾಡ್ಲಿಕ್ಕೆ ಆಗುದಿಲ್ಲ, ಒಂದ್ಸರಿ ಇಳಿದು ಬರ್ಬೇಕು ನಮ್ಮ ತೋಟಕ್ಕೆ ಬರ್ಬೇಕಾದ್ರೆ. ಅದು ಸೆಂಟ್ರಲ್ ಒಂದು ರೋಡ್ ಬಂದಿದೆ, ಹಾಗಾಗಿ ಇಳಿದು ಬರ್ಲಿಕ್ಕೆ ನಮ್ಮ ನಾಯಿಗಳು ಬಿಡುದಿಲ್ಲ. ಹಾಗಾಗಿ ಮತ್ತೆ ನಮ್ಮ ತೋಟದ ಒಳಗೆ ಒಮ್ಮೆ ಬರ್ಲಿಕ್ಕೆ ನಾವು ಬಂದು ಬಿಟ್ಟು ಅವು ತಿನ್ಲಿಕ್ಕೆ ಬಿಟ್ರೆ ಅವು ಮತ್ತು ಅಭ್ಯಾಸ ಆಗಿಬಿಡ್ತಾರೆ. ಅದಕ್ಕೆ ಏನ್ ಮಾಡ್ತೇವೆ ಅಂದ್ರೆ ನಮ್ಮ ಒಂದು ಯಾರ್ಗನ್ ಇದೆ ಮತ್ತೆ 4 ನಾಯಿ ಇದೆ, ಬಂದಾಗ ಒಳಗಡೆ ಹೋಗಿ ಅವಕಾಶ ಕೊಡುದಿಲ್ಲ, ಹಾಗಾಗಿ ಅವು ಒಳಗಡೆ ಬರ್ಲಿಕ್ಕೆ ಹೆದರ್ತವೆ. ಬಂದೇ ಇಲ್ಲ ಅಲ್ಲ, ಬಂದಿದೆ ಕೆಲವೊಮ್ಮೆ ನಾವ್ ಯಾರು ಇಲ್ಲ ಕೆಲ ಟೈಮ್ ಅಲ್ಲ ಬರ್ತೇವೆ, ಬಂದರೂ ಸಹ ನಾವು ಸ್ವಲ್ಪ ನೋಡ್ತಾ ಇರ್ತೇವೆ. ಬೆಸ್ತು ಹೋಗಿ ಅವು ಬದುಕು ಸ್ವಲ್ಪ ಕಡಿಮೆ ಹೆದರ್ತವೆ. ಈ ನುಸಿ ಪೀಡದ ಸಮಸ್ಯೆ ಬಂದಿದೆಯಾ? ನುಸಿ ಪೀಡೆ ಸಣ್ಣ ಮಟ್ಟದಲ್ಲಿದೆ, ಆದರೆ ಸ್ವಲ್ಪ ಪೋಷಕಾಂಶವನ್ನು ಕಲೆಕ್ಟ್ ಕೊಡ್ತಿದ್ರೆ ಅದು ಅಷ್ಟು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುದಿಲ್ಲ. ಈ ಎಲ್ಲ ನೀರು ತೆಗಿಲಿಕ್ಕೆಲ್ಲ ಸಮಸ್ಯೆ ಆಗುತ್ತೆ, ಅಂದ್ರೆ ಬೊಂಡ ಚಂದ ಇರಬೇಕು, ನೀಟಾಗಿರ್ಬೇಕು, ಎಲ್ಲ ಆಗ್ತದಲ್ಲ. ಹಾಗಾಗಿ ಈಗ ಕೊಬ್ಬರಿಯಾಗಿ ಮಾರಾಟ ಮಾಡುವಂತದ್ದು ಅಥವಾ ತೆಂಗಿನಕಾಯಿ ಮಾರಾಟ ಮಾಡುವಂತದ್ದು, ಎಣ್ಣೆ ಮಾಡಿ ಮಾರಾಟ ಮಾಡುವಂತದ್ದು ಅಥವಾ ಎಳನೀರನ್ನು ಮಾರಾಟ ಮಾಡುವಂತದ್ದು, ಯಾವುದು ಒಳ್ಳೇದು ಅಂತ ಹೇಳ್ತೀರಿ? ಅಂದ್ರೆ ಸಣ್ಣ ಮರ ಆದ್ರೆ ಎಳನೀರು ತೆಗಿಲಿಕ್ಕೆಲ್ಲ ಈಸಿ ಆಗುತ್ತೆ, ದೊಡ್ಡ ಮರ ಎಲ್ಲ ಇಳಿಸ್ಲಿಕ್ಕೆಲ್ಲ ಕಷ್ಟ ಆಗುತ್ತೆ. ಅದಕ್ಕೆ ಎಳನೀರೆಲ್ಲ ಸ್ವಲ್ಪ ತೆಗೆದ್ರೆ ಈಗಿನ ರೇಟಲ್ಲಿ ತೆಂಗಿನಕಾಯಿ ಒಳ್ಳೆ ರೇಟ್ ಇದೆ ನಡೀತದೆ, ಇಲ್ಲ ಮೊದಲು 15-20 ರೂಪಾಯಿ ಕೆಜಿ ಇರುವಾಗ ಎಳನೀರೇ ತೆಗಿತಿದ್ದೆ ನಾವು ಜಾಸ್ತಿ. ಅಂದ್ರೆ ಎಳನೀರಲ್ಲಿ ಸಮಸ್ಯೆ ಅಂದ್ರೆ ಮರನ ಕಾಯಿ ಹತ್ತಿ ತೆಗೆದು ಇಳಿಸಬೇಕಾಗತ್ತೆ. ಕಾಯಲ್ಲಿ ಹಾಗಲ್ಲ, ದೋತಿಯಲ್ಲೇ ಕೊಯ್ಬಹುದು, ಒಮ್ಮೆ ಯಾವಾಗ ಆಯ್ಕೆ ಮಾಡಿ ಒಂದೇ ಸರಿ ಮಾಡಬಹುದು. ಅದಕ್ಕೆ ಆ ಲೆಕ್ಕದಲ್ಲಿ ತೆಂಗಿನಕಾಯಿ ಈಸಿ. ಈಗ ತೆಂಗಿನ ಮರದ ಬುಡ ಬಿಡಿಸುವಂತ ಒಂದು ಅಭ್ಯಾಸ ಈಗಲೂ ಇದೆಯಾ? ಇಲ್ಲ ಇಲ್ಲ, ಈ ಬುಡ ಬಿಡಿಸ ನಾವೊಂದು 5-10 ವರ್ಷ ಆಗಿದೆ ಕೈದು ಮಾಡಿದೆ. ಕಾಳಿ ಬುಡಕ್ಕೆ ಹಾಕ್ತದ ಅಷ್ಟೇ, ಅದನ್ನು ಓಪನ್ ಮಾಡಿ ತೆಗೋದಿಲ್ಲ, ಮತ್ತೆ ಮಣ್ಣನ್ನೆಲ್ಲ ಹಾಕ್ತೇವೆ ಅಷ್ಟೇ. ಈಗ ತೆಂಗಿನ ಮರಕ್ಕೆ ವಿಶೇಷವಾಗಿ ಎಷ್ಟು ನೀರು ಕೊಡಬೇಕು? ನೀರಂದ್ರೆ ನಾನು ವೀಕ್ಲಿ ಒಂದು ಅಥವಾ ಎರಡು ಸರಿ ಸ್ಪ್ರಿಂಕ್ಲರ್ ಕೊಡ್ತೇವೆ. ಡ್ರಿಪ್ ಅಂತ ಹಾಕೊಂಡಿಲ್ಲ? ಡ್ರಿಪ್ ಹಾಕಿಲ್ಲ, ಸ್ಪ್ರಿಂಕ್ಲರ್ ಯೂಸ್ ಮಾಡ್ತಿದ್ದೇವೆ. ಯಾಕಂದ್ರೆ ಅದು ಮಿಶ್ರ ಬಾಳೆಗಿಳೆ ಎಲ್ಲದಕ್ಕೂ ಅದೇ ಇದಾಗುತ್ತೆ. ನಮ್ಮ ನೀರಿನ ಸ್ವಲ್ಪ ಅನುಕೂಲತೆ ಇದೆ ಈಗ, ಹೊಳೆ ನೀರಾದ ಕಾರಣ. ವರ್ಷದಲ್ಲಿ ದಿನ 4 ಗಂಟೆ ಸ್ಪ್ರಿಂಕ್ಲರ್ ಬಿಡ್ತೇವೆ, ವಾರದಲ್ಲಿ 2 ಸರಿ. ಬೇಸಿಗೆಯಲ್ಲಿ ಕೂಡ ನೀರು ಧಾರಾಳ ಇರ್ತದ? ಲಾಸ್ಟ್ ಅಲ್ಪ ಟೈಮ್ ಸ್ವಲ್ಪ ಶಾರ್ಟೇಜ್ ಆಗ್ತದೆ, ಅದಕ್ಕೆ ಏನು ಮಾಡ್ತೇವೆ ಆವಾಗ ನೀರಿನ ಪ್ರಮಾಣ ಮತ್ತೆ ಕಡಿಮೆ ಮಾಡ್ತೇವೆ. ಎಲ್ಲ ನಾವು ಹೊಳೆಗೆ ಸ್ವಲ್ಪ ಕಟ್ಟೆಲ್ಲ ಹಾಕಿ, ಎಲ್ಲರೂ ಸೇರಿ, ನಾವೆಲ್ಲ ರೈತರೆಲ್ಲ ಸೇರಿ ಕಟ್ಟ ಹಾಕಿ. ಮರಳಿನ ಕಟ್ಟಾವೋ ಹೇಗೆ? ಮರಳಿಗೆ ಚೀಲಕ್ಕೆ ಮರಳು ತುಂಬಿ ಕಟ್ಟಾಗುವಂಥದ್ದು. ಇದು ಎಷ್ಟು ವರ್ಷದಿಂದ ನಡೀತಾ ಇದೆ ಈ ಮರಳಿನ ಕಟ್ಟದ್ದು? ಒಂದು ಈಗ ಇತ್ತೀಚೆಗೆ ಒಂದು 4-5 ವರ್ಷದಿಂದ ನೀರಿನ ಅಭಾವ ಬಂದಿದ್ದು ಇವಾಗ ಸ್ಟಾರ್ಟ್ ಆಗಿದೆ. ಹೌದು. ಅಂದ್ರೆ ಎಷ್ಟು ಜನರಿಗೆ ಇದು ಉಪಯೋಗ ಆಗ್ತದೆ ಈ ಮರಳಿನ ಕಟ್ಟದಿಂದ? ಒಂದು ಇಲ್ಲಿ ನಮ್ಮ ಆಸುಪಾಸಲ್ಲಿ ಒಂದು 15-20 ಜನ ರೈತರು ಇದ್ದಾರೆ. ಮತ್ತೆ ಇಲ್ಲಿಂದ ಕುಡಿಯುವ ನೀರು ಸಹ ಹೋಗುತ್ತೆ ಇಲ್ಲಿ ನೀರು ಸಂತೆಗಟ್ಟೆ ತನಕ, ಪೇಟೆ ಇಲ್ಲಿಂದ ಒಂದು 4 ಕಿಲೋಮೀಟರ್ ತನಕ ಪೇಟೆಗೆ ಸಂತೆಗಟ್ಟೆ ಸಹ ಇಲ್ಲಿ ಕುಡಿಯುವ ನೀರು ಹೋಗುವ ಕಾರಣ ನಾವು ಅದು ಒಂದು ಹೊಳೆಗೆ ಅದು ಒಂದು 70-80 ಕೆಲಸ ಆಗುತ್ತೆ. ಅದನ್ನು ನಾವೆಲ್ಲ ರೈತರೆಲ್ಲ ಸೇರಿ ಮಾಡ್ತೇವೆ. ಮಾಡೋದ್ರಿಂದ ಕುಡಿಯುವ ನೀರಿಗೆಲ್ಲ ಅದರಿಂದ ಬೆನಿಫಿಟ್ ಆಗ್ತದೆ. ಈಗ ಉದ್ಯೋಗ ಖಾತ್ರಿ ಯೋಜನೆ ಆಗ್ಬೋದು ಅಥವಾ ಗ್ರಾಮ ಪಂಚಾಯತ್ ವತಿಯಿಂದ ಆಗ್ಬೋದು, ಏನಾದರೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ? ಉದ್ಯೋಗ ಖಾತ್ರಿ ನಾವು ಇಲ್ಲಿ ಯಾರೂ ಅಷ್ಟು ಯೂಸ್ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಅದರಲ್ಲಿ ಅಲೆದಾಡಲಿಕ್ಕೆ ಸರಿ ಆಗುತ್ತೆ, ಈ ಇಲಾಖೆಯಲ್ಲಿ ಹೊಂದಾಣಿಕೆ ಇಲ್ಲ ಅವರಲ್ಲಿ. ತೋಟಗಾರಿಕೆ ಕೇಳಿ ಕೇಳಿದರೆ ಅಲ್ಲಿ ಗ್ರಾಮ ಪಂಚಾಯತಲ್ಲಿ ನೀವು ಮಾಡ್ಕೊಂಡು ಬನ್ನಿ ಅಂತಾರೆ. ಪಂಚಾಯತಲ್ಲಿ ಕೇಳಿದರೆ ಅಲ್ಲಿ ಅದು ತೋಟಗಾರಿಕೆದೆಲ್ಲ ನೀವು ತೋಟಗಾರಿಕೆ ಇಲಾಖೆಯಲ್ಲಿ ಮಾಡೋದು, ಅದರಿಂದ ಇಲಾಖೆಯಲ್ಲಿ ಹೊಂದಾಣಿಕೆ ಸರಿ ಇಲ್ಲ. ಮತ್ತು ಅವರಲ್ಲಿ ಓಡಿಯಾಟ ಮಾಡಿದರೆ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ನಾವು ರೈತರೇ ಓನಾಗಿ ಮಾಡ್ತಾ ಬಿಟ್ಟರೆ ಉದ್ಯೋಗ ಖಾತ್ರಿಯನ್ನು ಯಾರು ಎಫೆಕ್ಟ್ ಅಷ್ಟು ಮಾಡ್ಕೊಂಡಿಲ್ಲ. ಆಮೇಲೆ ಈಗ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನುಭವ ಏನು? ಮಾರುಕಟ್ಟೆ ನಮ್ಮಲ್ಲಿ ಯಾವುದೇ ಬೆಳೆಗಿಲ್ಲದ ಅಷ್ಟೇನು ಸಮಸ್ಯೆ ಇಲ್ಲ. ಈಗ ಅಡಿಕೆ ಇದಾದ ಕ್ಯಾಂಪು ಇದೆ, ಮತ್ತು ತೆಂಗಿನಕಾಯಿಗೆ ಇಲ್ಲಿ ಫ್ಯಾಕ್ಟ್ರಿಗಳಿದ್ದಾವೆ, ಅಂಥ ಸಮಸ್ಯೆ ಏನಿಲ್ಲ. ಸ್ವಲ್ಪ ಭತ್ತದೆಲ್ಲ ಕೆಲವು ಟೈಮ್ ಏನಂದರೆ ಕಟಾವು ಮಾಡಿದಾಗ ಕೂಡಲೇ ಮಾರ್ಕೆಟಿಂಗ್ ಹಾಕ್ಲಿಕ್ಕೆ ಸಮಸ್ಯೆ ಆಗುತ್ತೆ, ಯಾಕಂದರೆ ರೇಟ್ ಕಮ್ಮಿ ಇರ್ತದೆ ಆ ಟೈಮಲ್ಲಿ, ಒಣಸ್ಲಿಕ್ಕೆ ಕಷ್ಟ ಆಗುತ್ತೆ. ಅಷ್ಟೇ ಬಿಟ್ಟರೆ ಮಾರ್ಕೆಟಿಂಗ್ ಯಾವುದೇ ಸಮಸ್ಯೆ ಇಲ್ಲ. ಬಾಳೆಕಾಯಿನೆಲ್ಲ ಲೋಕಲ್ ಅಂಗಡಿಯಲ್ಲೇ ಹೋಗ್ತದೆ, ಮಾರುಕಟ್ಟೆ ಸಮಸ್ಯೆ ಅಷ್ಟೇನಿಲ್ಲ. ಆಮೇಲೆ ಈಗ ಕೂಲಿ ಆಳುಗಳ ಸಮಸ್ಯೆ ಬಹುಶಃ ಎಲ್ಲ ಕಡೆಯೂ ಕೂಡ ಇರುವಂತಹದ್ದು, ನೀವು ಇದನ್ನು ಯಾವ ರೀತಿ ನಿಭಾಯಿಸ್ತೀರಿ? ಯಾಂತ್ರೀಕರಣ ಎಷ್ಟರ ಮಟ್ಟಿಗೆ ಮಾಡೋದಕ್ಕೆ ಸಾಧ್ಯ ಆಗಿದೆ? ಅಂದರೆ ಕೂಲಿ ಆಳಿಗೆ ಮೇನ್ ಸಮಸ್ಯೆ ಇಲ್ಲಿ ಸಮಸ್ಯೆ ಇದೆ. ಅದಕ್ಕೆ ನಾವೇನು ಮಾಡ್ತೇವೆ, ಮ್ಯಾಕ್ಸಿಮಮ್ ಯಾಂತ್ರೀಕರಣವನ್ನು ಮಾಡ್ತೇವೆ. ಅಡಿಕೆಯಲ್ಲಿ ಮಿಷನ್ ನಾಟಿಯನ್ನು ಯೂಸ್ ಮಾಡುವಂಥದ್ದು, ಅಲ್ಲ ಭತ್ತದಲ್ಲಿ ಮಿಷನ್ ನಾಟಿ ಮಾಡುವಂಥದ್ದು, ಮತ್ತು ಉಳುಮೆಗೆ ಫಸ್ಟ್ ಟಿಲ್ಲರ್ ಯೂಸ್ ಮಾಡ್ತಿದ್ದೆ. ಈಗ ನಮ್ಮದೇ ಟ್ಯಾಕ್ಟ್ರಿ ಇದೆ, ನಾವೊಂದು ರೈತ ಸಂಘ ಅಂತ ಮಾಡಿಕೊಂಡು ಟ್ಯಾಕ್ಟ್ರಿ ಮಿಷನ್ ಅಂತ ನಮ್ಮದಲ್ಲೇ ಇದೆ. ನಾವು ನಮ್ಮದು ನಮ್ಮ 14 ಜನ ರೈತರು ಇದ್ದೇವೆ, ಅವ್ರದ್ದು ಮಾಡ್ಕೊಳ್ತೇವೆ. ಮತ್ತು ಆಸುಪಾಸು ಇದ್ದಾಗ ಸಹ ಹೋಗ್ತೇವೆ ಬಾಡಿಗೆ. ಇದರಿಂದ ಒಂದು ಕೃಷಿ ಕೂಲಿ ಸಮಸ್ಯೆ ಕಮ್ಮಿ ಆಗುತ್ತೆ, ಮತ್ತು ಕಾಸ್ಟು ಸಹ ಕಮ್ಮಿ ಬರ್ತದೆ. ಮತ್ತು ಸ್ಪ್ರೇಯರ್ ಆಗಿ ಇದು ಅಡಿಕೆ ಮರಕ್ಕೆ ಇದು ಮಾಡಲಿಕ್ಕೆಲ್ಲ ಸ್ಪ್ರೇಯರ್ ಯೂಸ್ ಮಾಡ್ತೇವೆ. ಇಬ್ಬರು ಎಟ್ಟೆ ಟೈಮು ಇಬ್ಬರು ಹೊಡಲಿಕ್ಕೆ ಆಗುತ್ತೆ ಒಂದೇ ಮತದಲ್ಲಿ. ಮತ್ತು ಪವರ್ ಸ್ಪ್ರೇಯರ್ ಮತ್ತು ಬ್ರಷ್ ಕಟ್ರನ್ನು ಸಹ ಯೂಸ್ ಮಾಡ್ತೇವೆ. ಹುಲ್ಲು ಕಳೆ ಎಲ್ಲ ನಾಶ ಮಾಡಲಿಕ್ಕೆ ಬ್ರಷ್ ಕಟ್ರ್ ಯೂಸ್ ಮಾಡ್ತೇವೆ. ಮತ್ತು ಸಾಗಾಟಕ್ಕೆ ಕೈಗಾಡಿಯನ್ನು ಯೂಸ್ ಮಾಡ್ತಿದ್ದೇವೆ. ಹೌದು. ಬಹಳ ಸಂತೋಷ ರಾಜೇಶ್ ಪೂಜಾರಿ ಅವರೇ, ಬಹಳ ವೈಜ್ಞಾನಿಕವಾಗಿ ನೀವು ಕೃಷಿಯನ್ನು ಮಾಡ್ತಾ ಇದ್ರಿ, ಜೊತೆಗೆ ಈ ಮಿಶ್ರ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ. ಅದರಲ್ಲಿಯೂ ಕೂಡ ವರ್ಷ ಪೂರ್ತಿ ಆದಾಯ ಬರುವ ಹಾಗೆ ಯಾವ ರೀತಿ ನೋಡ್ಕೊಳ್ಬೋದು, ಮತ್ತು ಸಮಗ್ರವಾಗಿ ಕೃಷಿ ಮಾಡೋದ್ರಿಂದ ಯಾವ ರೀತಿ ಒಂದು ಲಾಭವನ್ನು ನಮ್ಮ ರೈತರು ಪಡ್ಕೊಳ್ಬೋದು, ಈ ವಿಚಾರವಾಗಿ ನಿಮ್ಮ ಅನುಭವನ ಹಂಚಿಕೊಂಡಿದ್ರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿ ಮತ್ತು ಮಿಶ್ರ ಕೃಷಿಯ ಕುರಿತು ರಾಜೇಶ್ ಪೂಜಾರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಸಂಬಲ್ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರ ಜನಿತ್ ಮೇ ಜಾರಿ ಧೂಮ್ರಪಾನ್ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ ಲೇವಾ ಹೈ ಧೂಮ್ರಪಾನ್ ಕರ್ನೆ ಸೇ ಆಪ್ಕೋ ದಿಲ್ ಕಾ ದೌರಾ ಔರ್ ಕೈ ಖತರ್ನಾಕ್ ಬಿಮಾರಿಯಾಂ ಹೋ ಸಕ್ತಿ ಹೈ ಔರ್ ಇಸ್ಸೇ ಕೋವಿಡ್-19 ಹೋನೆ ಕಾ ಖತರಾ ಭೀ ಕೈ ಗುಣಾ ಬಢ್ ಜಾತಾ ಹೈ ತಂಬಾಕೂ ಸೇ ಮಿಲ್ನೆ ವಾಲಾ ಕುಛ್ ಪಲೋ ಕಾ ಮಜಾ ಆಪ್ಕೆ ಔರ್ ಆಪ್ಕೆ ಪರಿವಾರ್ ಕೆ ಲಿಯೇ ಬನ್ ಸಕ್ತಿ ಹೈ ಸಜಾ

ಅಂಧಕರಿಗೆ ಚಕ್ಷು ವಂದ್ಯರಿಗೆ ಸುತರು ಬಂದ ಬಂದವರಿಗ ಭೀಷ್ಟವ ಕೊಡುತ್ತ ಒಂದಾರು ನೂರು ವತ್ಸರ ಬೃಂದಾವನದಲ್ಲಿ ಒಂದಾರು ನೂರು ವತ್ಸರ ಬೃಂದಾವನದಲ್ಲಿ ಚಂದಾಗಿ ನಿಂದು ಮೆರವ ಕೃಪಾ ಸಿಂಧು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ಹರಿಯೇ ಸರ್ವೋತ್ತಮ ಸಿರಿಯುವಾತನಾರಾಣಿ ಹರಿಯೇ ಸರ್ವೋತ್ತಮ ಸಿರಿಯುವಾತನಾರಾಣಿ ಪರಮೇಷ್ಠಿ ಮರುತರೇ ಗುರುಗಳೆಂದು ಪರಮೇಷ್ಠಿ ಮರುತರೇ ಗುರುಗಳೆಂದು ಗರುಡ ಶೇಷ ರುದ್ರ ಸಮರೆಂದು ಸ್ಥಾಪಿಸಿ ಗರುಡ ಶೇಷ ರುದ್ರ ಸಮರೆಂದು ಸ್ಥಾಪಿಸಿ ಸ್ಥಿರತರ ತಮ ಪಂಚಭೇದ ಸತ್ಯವೆಂಬ ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ರಾಯನೆ ರಾಶಿ ದೋಷಗಳ ದಹಿಸುವ ಘಾಯನೆ ಘನ ಜ್ಞಾನ ಭಕುತಿಯೀವ ವೇಮ್ಯನೆ ವೇಗದಿ ಜನನ ಮರಣ ದೂರ ದ್ರಾಯನೆ ದ್ರವಿಣಾರ್ಥ ಶ್ರುತಿ ಪಾದ್ಯನ ಕಾಂಬ ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ದೇವಾಂಶರಾಗಿ ತುಂಗಾತೀರದಿ ನಿಂದು ದೇವಾಂಶರಾಗಿ ತುಂಗಾತೀರದಿ ನಿಂದು ಸೇವೆ ಭೂಸುರರಿಂದ ಬಹುಕೊಳ್ಳುತ್ತಾ ಸೇವೆ ಭೂಸುರರಿಂದ ಬಹುಕೊಳ್ಳುತ್ತಾ ಭಾವಜನಯ್ಯ ಗೋಪಾಲ ವಿಠಲನ ಭಾವಜನಯ್ಯ ಗೋಪಾಲ ವಿಠಲನ ಸೇವಿಸುತಿ ಹಯತಿ ಕುಲ ಶಿಖಮಣಿಯಾದ ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ಕರೆ ಕರೆಗೊಳಿಸುವ ದುರಿತ ದುಷ್ಕೃತವೆಲ್ಲ ಕರೆ ಕರೆಗೊಳಿಸುವ ದುರಿತ ದುಷ್ಕೃತವೆಲ್ಲ ಕರಿಯು ಸಿಂಹನ ಕಂಡ ತೆರನಾಗುವುದಯ್ಯ ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ಸ್ಮರಿಸುವ ಮನುಜರಿಗೆ ಕರೆ ಕರೆಗೊಳಿಸುವ ದುರಿತ ದುಷ್ಕೃತವೆಲ್ಲ ಕರಿಯು ಸಿಂಹನ ಕಂಡ ತೆರನಾಗುವುದಯ್ಯ ಪುತ್ತೂರು ನರಸಿಂಹನಾಯಕ್ ಅವರ ಧ್ವನಿಯಲ್ಲಿ ಗೋಪಾಲದಾಸರ ರಚನೆಯನ್ನು ಕೇಳಿದಿರಿ. ಕೇಳುಗರೆ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ 52,500 ರಿಂದ 54,500 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 31,000 ರಿಂದ 39,000, ಕೋಕಾ ಕ್ವಿಂಟಾಲಿಗೆ 22,000 ರಿಂದ 27,000 ರೂಪಾಯಿ, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,400 ರಿಂದ 9,000 ರೂಪಾಯಿ, ತೆಂಗಿನಕಾಯಿ ಒಂದನೇ ವರ್ಗ 1,000ಕ್ಕೆ 16,000 ರಿಂದ 20,000 ರೂಪಾಯಿ, ತೆಂಗಿನಕಾಯಿ ಎರಡನೇ ವರ್ಗ 1,000ಕ್ಕೆ 12,000 ರಿಂದ 15,000 ರೂಪಾಯಿ, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,850 2,950 ರೂಪಾಯಿ, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 2,950 ರೂಪಾಯಿ, IR8 ಕ್ವಿಂಟಾಲಿಗೆ 2,900 ರೂಪಾಯಿ, ಆಮದು ಭತ್ತ ಕ್ವಿಂಟಾಲಿಗೆ 2,200 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಾಲಿಗೆ 4,300 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,000 ರೂಪಾಯಿ.